ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन, खुशहाल जीवन। 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಕೇಳುಗರೆ, ಈಗ ಕಲ್ಯಾಣ ಕೃಷಿ ನೇರ ಫೋನಿನ್ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ, ಪ್ರಸ್ತುತ ಪ್ರಸಕ್ತ ತೊಗರಿ ಮತ್ತು ಕಡಲೆ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಹಾಗೂ ಪೋಷಕಾಂಶಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್, ಸಸ್ಯರೋಗ ಶಾಸ್ತ್ರಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ, ಹಾಗೂ ಡಾ ಯೂಸುಫ್ ಅಲಿ ನಿಂಬರ್ಗಿ, ಬೇಸಾಯ ಶಾಸ್ತ್ರಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಪ್ರಾಯೋಜಕರು ಆತ್ಮ ಯೋಜನೆ ಕೃಷಿ ಇಲಾಖೆ ಕಲಬುರಗಿ. ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 295986, 295987 ಹಾಗೂ 310105. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಬನ್ನಿ ಕೇಳುಗರೆ, ನಿಮ್ಮನ್ನೀಗ ಭಾಷಣ ಸ್ಟುಡಿಯೋಕ್ಕೆ ಕರೆದೊಯ್ಯುತ್ತೇವೆ. ನಮಸ್ಕಾರ ರೈತ ಬಾಂಧವರೇ, ಕಲ್ಯಾಣ ಕೃಷಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದ ಒಂದು ಪ್ರಾಯೋಜಕರು ನಮ್ಮ ಆತ್ಮ ಯೋಜನೆ ಕೃಷಿ ಇಲಾಖೆ ಕಲಬುರಗಿಯವರು. ಇವತ್ತಿನ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ನಾವು ಹೇಳಿದಂಗೆ ಈ ಪ್ರಸಕ್ತ ತೊಗರಿ ಹಾಗೂ ಕಡಲೆ ಬೆಳೆಗಳಲ್ಲಿ ಏನೇನು ಸಮಸ್ಯೆಗಳಿದೆ ಮತ್ತು ಈ ಸಸ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಮತ್ತು ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಏನು ಪೋಷಕಾಂಶಗಳ ನಿರ್ವಹಣೆ ಹೇಗೆಲ್ಲ ಮಾಡಬೇಕು ಅನ್ನೋದಾಗಿರುತ್ತೆ. ಈ ವಿಷಯ ಕುರಿತಂತೆ ನಿಮ್ಮ ಒಂದು ಸಮಸ್ಯೆಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಸಸ್ಯರೋಗ ಶಾಸ್ತ್ರಜ್ಞರಾದ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತ. ಹಾಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾ ಯೂಸುಫ್ ಅಲಿ ನಿಂಬರ್ಗಿ ಅವರು ಈಗ ನಮ್ಮ ನಿಲಯದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ದೂರವಾಣಿ ಸಂಖ್ಯೆಗಳನ್ನು ನಾನು ಹೇಳ್ತಿದ್ದೇನೆ. 295986, 295987 ಮತ್ತೊಂದು ಸಂಖ್ಯೆ 310105, ಇನ್ನು ಎಸ್ಟಿಡಿ ಕ್ರಮಾಂಕ ಬಂದು 08472. ನಿಮ್ಮ ಏನೇ ಪ್ರಶ್ನೆಗಳಿದ್ರೆ ಅಂದ್ರೆ ನಿಮ್ಮ ಬೆಳೆಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಬೆಳೆ ನಿರ್ವಹಣೆ ಹೇಗೆ ಮಾಡಬೇಕು ಇದರ ಬಗ್ಗೆ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ನೀವು ಖಂಡಿತ ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪರಿಹಾರನ ಕಂಡುಕೊಳ್ಬಹುದು. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಪ್ರತಿ ವಾರ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾವು ನಿನ್ನೆ ಏನು ಈ ತೊಗರಿ ಬೆಳೆ ಬಗ್ಗೆ ಏನು ಒಂದು ತಿರುಗಾಟ ಆಗಿರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಗೂ ಹೋಗಿ ನಿಮ್ಮ ತಂಡಗಳು ಹೋಗಿ ಭೇಟಿ ಮಾಡಿ ರೈತರ ಒಂದು ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಪರಿಹಾರ ಹೇಳುವ ಒಂದು ಪ್ರಯತ್ನ ಇಲಾಖೆಯಿಂದ ನಡೀತಾ ಇದೆ. ನಿಮ್ಮ ತಂಡದಲ್ಲಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಇರುತ್ತಾರೆ. ನಿನ್ನೆ ಒಂದು ಕಾರ್ಯಕ್ರಮದ ಬಗ್ಗೆ ಏನಾದರೂ ಸಂಕ್ಷಿಪ್ತವಾಗಿ ಹೇಳಿ ಸರ್. ನಮಸ್ಕಾರ ರೈತ ಬಾಂಧವರೇ. ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಹಾಗೂ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಮತ್ತು ಕೃಷಿ ಇಲಾಖೆ ಕಲಬುರಗಿಯ ಎಲ್ಲ ವಿಜ್ಞಾನಿ ಮಿತ್ರರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡ ಈ ಕ್ಷಿಪ್ರ ಸಂಚಾರಿ ಒಂದು ಸಮೀಕ್ಷೆ ಏನಿದೆ ನಾವು ಪ್ರತಿ ವಾರ ಮಾಡ್ತಾ ಇದ್ದೀವಿ. ಈ ವಾರದಲ್ಲಿ ಸಹ ನಿನ್ನೆ ದಿನ ಬುಧವಾರ 26ನೇ ತಾರೀಕಿನ ದಿವಸ ಸುಮಾರು 7 ತಂಡಗಳಲ್ಲಿ ಏನಪ್ಪಾ ಅಂತಂದ್ರೆ ವಿಜ್ಞಾನಿಗಳು ಜಿಲ್ಲೆಯ 7 ತಾಲೂಕಿನಲ್ಲಿ ಅಧಿಕಾರಿಗಳನ್ನು ಒಳಗೊಂಡು ಒಂದು ಸಮೀಕ್ಷೆಯನ್ನು ಕೈಗೊಂಡಿದ್ದಾರೆ. ಪ್ರಮುಖ ಬೆಳೆಗಳಲ್ಲಿ ಒಂದೊಂದಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗ್ತಿರೋದೇನು ಅಂತಂದ್ರೆ ತೊಗರಿ ಬೆಳೆಯಲ್ಲಿ ಈಗಾಗಲೇ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಹೂವಾಡುವಂತ ಮುಂದೆ ಹೋಗಿ ಕಾಯಿ ಕಟ್ತಾ ಇದೆ. ಕೆಲವೊಂದು ಭಾಗದಲ್ಲಿ ಸೇಡಂ, ಚಿಂಚೋಳಿ ಮತ್ತು ಚಿತ್ತಾಪುರ್ ಕೆಲವೊಂದು ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ರೈತರು ಈ ಎರಡು ಬೇರೆ ತಳಿಯನ್ನು ಅಲ್ಲಿ ಬಿತ್ತನೆ ಮಾಡಿದ್ದಾರೆ. ಒಂದು ಪೀಲಾ ಅಂತ ಅವರು ತಮ್ಮ ಗೊತ್ತಿರುವಂತಹ ಒಂದು ಹೆಸರಿನಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಡಬಲ್ ಮೂಂಗ್ ಅನ್ನುವಂತಹ ಒಂದು ಇನ್ನೊಂದು ತಳಿಯನ್ನು ಸಹ ಅವರು ಬಿತ್ತನೆ ಮಾಡಿದ್ದಾರೆ. ಈ ಎರಡೂ ತಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ಕೆಲ ರೈತರು ಒಂದು ದೂರ ವಿಚಾರವನ್ನ ನಾವು ಗಮನಿಸಿದ್ದೇನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಇನ್ನೂ ಹೂವಾಡ್ತಾ ಇಲ್ಲ, ಸ್ವಲ್ಪ ಬರೀ ಮಗ್ಗುಗಳು ಅಲ್ಲೊಂದು ಇಲ್ಲೊಂದು ಮಾತ್ರ ಕಾಣ್ತಾ ಇದೆ, ಹೂವಾಗ್ತಾ ಇಲ್ಲ ಅಂತ ಅನ್ನುವಂತ ಒಂದು ದೂರಿದೆ. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಈ ಮಿಕ್ಕಿದ ತಾಲೂಕುಗಳಲ್ಲಿ ಬೆಳೆ ಈಗಾಗಲೇ ಕಾಯಿ ಕಟ್ಟಿದೆ, ಬೆಳವಣಿಗೆ ಸಹ ಚೆನ್ನಾಗಿದೆ. ನ್ಯೂನತೆಗಳಲ್ಲಿ ಕಂಡುಕೊಳ್ಳೋದು ಅಂತಂದ್ರೆ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಗೊಡ್ಡ ರೋಗದ ಬಾಧೆ ನಾವು ಕಳೆದ ಎರಡು ಮೂರು ವಾರಗಳಿಂದನು ಹೇಳ್ತಾನು ಇದ್ದೀವಿ. ಆ ಗೊಡ್ಡ ರೋಗ ಈಗೂ ಸಹ ಅದೇ ಪ್ರಮಾಣದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಇದೆ, ಸ್ವಲ್ಪ ಒಂದು 3-4% ಹೆಚ್ಚಾಗಿರಬಹುದು, ಆದರೆ ಅದರದ್ದು ಪ್ರಮಾಣದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಗಮನಕ್ಕೆ ಇನ್ನೂ ಸಹ ಬಂದಿದೆ. ಇನ್ನು ಕೀಟಗಳ ಒಂದು ಇನ್ನೊಂದು ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಈ ವಾತಾವರಣದಲ್ಲಿ ಇಬ್ಬನಿ ಮತ್ತು ಸ್ವಲ್ಪ ಹೆಚ್ಚಾಗ್ತಾ ಇದೆ, ಬೆಳಗಿನ ಜಾವದಲ್ಲಿ ಮಂಜು ಬೀಳ್ತಾ ಇರೋದು ಸಹ ನಾವು ನೋಡ್ತಾ ಇದೀವಿ. ಈ ಕಾರಣದಿಂದಾಗಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಗಿಡದ ಒಂದು ಸಸ್ಯ ಪ್ರಚೋದನೆ ಮಾಡುವಂತಹ ಈ ರಾಸಾಯನಿಕಗಳಲ್ಲಿ ಏನಪ್ಪಾ ಹೆಚ್ಚು ಕಡಿಮೆಯಾಗಿ ಸ್ವಲ್ಪ ಹೂವು ಮತ್ತು ಕಾಯಿ ಉದುರುವಂತಹ ಒಂದು ಸಂದರ್ಭ 3 ತಾಲೂಕುಗಳಲ್ಲಿ ನಾವು ಕಂಡುಕೊಂಡಿದ್ದೀವಿ. ಅದ್ರ ಹೊರತಾಗಿ ಏನಪ್ಪಾ ಅಂತಂದ್ರೆ ನೆಟೆ ರೋಗದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಒಣ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ತೊಗರಿಯಲ್ಲಿ ಸ್ವಲ್ಪ ಮಣ್ಣಿನ ತೇವಾಂಶ ಕಡಿಮೆ ಆಗ್ತಾ ಬರ್ತಾ ಮುಂದೆ ವರದಂಗೆ ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ನೆಟೆ ಮತ್ತು ಬುಡಕೊಳೆ ರೋಗ ಎರಡು ಸೇರಿಕೊಂಡೇನಪ್ಪಾ ಅಂತಂದ್ರೆ ತೊಗರಿ ನೆಟೆ ಹೋಗ್ತಾ ಇರೋದನ್ನ ಸಹ ನಾವು ಕಂಡುಕೊಂಡಿದ್ವಿ. ಇನ್ನು ಕಡಲೆ ಬೆಳೆಯಲ್ಲಿ ಬಿತ್ತನೆಯಾಗಿದೆ, ಚೆನ್ನಾಗಿ ಬೆಳೆ ಬರ್ತಾ ಇದೆ. ಕೆಲವೊಂದು 5 ಕ್ಷೇತ್ರಗಳಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ಈ ನೆಟೆ ರೋಗ ಅಂದ್ರೆ ಸಸಿಗಳು ಸಾಯುವಂತದ್ದನ್ನು ಸಹ ರೈತರು ಗಮನಕ್ಕೆ ಬಂದಿದ್ದನ್ನ ನಮಗೂ ಸಹ ತೋರಿಸಿದ್ದಾರೆ, ನಮ್ಮ ವಿಜ್ಞಾನಿಗಳು ಸಹ ಅದನ್ನು ಕಂಡುಕೊಂಡಿದ್ದಾರೆ, ಅವರಿಗೆ ಪರಿಹಾರ ತಿಳಿಸಿದ್ದಾರೆ. ಜೋಳದಲ್ಲಿ ಏನಪ್ಪಾ ಅಂತಂದ್ರೆ ಅದರಲ್ಲಿ ಬೆಳೆ ಚೆನ್ನಾಗಿದೆ, ಸಾಕಷ್ಟು ಪ್ರದೇಶಗಳಲ್ಲಿ ಬಿತ್ತನೆ ಅದರಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ. ಒಂದು 2-3 ಕ್ಷೇತ್ರಗಳಲ್ಲಿ ಏನಪ್ಪಾ ಅಂತಂತಂದ್ರೆ ಅದರಲ್ಲಿ ಈ ಸುಳಿಯಲ್ಲಿ ಬರ್ತಕ್ಕಂತಹ ಒಂದು ಹುಳದ ಒಂದು ಬಾಧೆಯನ್ನ ಏನಪ್ಪಾ ಅಂದ್ರೆ ಸೈನಿಕ ಹುಳದ ಬಾಧೆಯನ್ನು ರೈತರು ಹೇಳ್ತಾ ಇದ್ದಾರೆ, ಅದನ್ನು ಸಹ ನಾವು ಕಂಡುಕೊಂಡಿದ್ದೀವಿ. ಇದ್ರ ಹೊರತಾಗಿ ಏನಪ್ಪಾ ಅಂತಂದ್ರೆ ಮತ್ತೂ ಇನ್ನೂ ಕೆಲವೊಂದು ರೈತರಲ್ಲಿ ತೇವಾಂಶ ಇರೋದ್ರಿಂದ ನಾವು ಇನ್ನೂ ಬಿತ್ತನೆ ಮಾಡಕ್ ಆಗುತ್ತೋ ಏನೋ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಬಹಳಷ್ಟು ಜನ ರೈತರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಮಳೆ ಹೆಚ್ಚಾಗಿ ನೀರು ನಿಂತ್ಕೊಂಡು ಈಗ ನೀರು ಕಡಿಮೆ ಆಗಿರುವಂತಹ ಪ್ರದೇಶದಲ್ಲಿ ರೈತರು ಬಿತ್ತನೆ ಮಾಡ್ತಾ ಇದ್ದಾರೆ. ಆಮೇಲೆ ಹಿಂಗಾರು ತೊಗರಿ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರದೇಶದಲ್ಲಿ ಬಂದಿದೆ. ಈ ಹಿಂಗಾರು ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಬೆಳೆ 20-30 ದಿವಸದಿದೆ, ಸ್ವಲ್ಪ ಅಲ್ಲಲ್ಲಿ ಸಸಿಗಳು ಸಾಯ್ತಾ ಇರೋದನ್ನು ಸಹ ನಾವು ಕಾಣ್ತಾ ಇದೀವಿ. ಸೊ ಈ ರೀತಿಯಾಗಿ ಒಂದು ಒಟ್ಟಾರೆ ಚಿತ್ರಣ ಬೇರೆ ಬೇರೆ ಬೆಳೆಗಳಲ್ಲಿ ನಮ್ಮ ಗಮನಕ್ಕೆ ಬಂದಿರೋದು ಈ ರೀತಿಯಾಗಿರ್ತದೆ. ಇನ್ನು ಕೆಲವೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಕುಸುಬಿ ಮತ್ತು ಗೋಧಿ ಬಿತ್ತನೆ ಇನ್ನು ಸಹ ಮುಂದುವರಿತಾ ಇದೆ. ನೀರಾವರಿ ಹೊಂದಿರುವಂತಹ ರೈತರು ಏನಪ್ಪಾ ಅಂತಾರೆ ಇನ್ನು ಬಿತ್ತನೆ ಮಾಡ್ತೀವಿ ಅನ್ನುವಂತ ಆಸಕ್ತಿಯಿಂದ ಮತ್ತೆ ತಮ್ಮ ಕೃಷಿಯನ್ನ ಮುಂದೆ ನಡೆಸ್ತಾ ಇದ್ದಾರೆ. ಒಂದು ಕರೆ ಇದೆ ಸರ್, ನಂತರ ನಾವು ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು? ನಾವು ದೇವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಸಾಜನ್ ಪಟೇಲ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಸರ್, ಸಿದ್ದಣ್ಣ ಸರ್ಗೂ ಮತ್ತು ಮಲ್ಲಿಕಾರ್ಜುನ್ ಸರ್ಗೂ ಯಶಪ್ ಸರ್ಗೂ ನಮಸ್ಕಾರ. ನಮಸ್ತೆ, ನಮಸ್ತೆ, ಪ್ರಶ್ನೆ ಹೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ ಈಗ ಕಡಲೆಯನ್ನು ಹಿಂಗಾರು ಬೆಳೆಯಾಗಿ ಹೇಳ್ತಾರೆ, ಹೌದು, ಇದನ್ನ ಈಗಲೂ ಬಿತ್ತಬಹುದಾ ಅಂತ. ಸಾಮಾನ್ಯವಾಗಿ ಏನಿದೆ ಅಂತಂತಂದ್ರೆ ಕಡಲೆ ಬಿತ್ತನೆ ಮಾಡುವಂತ ಸಮಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಧಾರವಾಡ ಮತ್ತೆ ಎಲ್ಲ ಒಂದು ವಿಜ್ಞಾನಿಗಳ ಒಂದು ಸಲಹೆಯ ಒಂದು ಏನಪ್ಪಾ ಅಂತಂದ್ರೆ ಅಕ್ಟೋಬರ್ ಮೊದಲ ವಾರದಿಂದ 2ನೇ ವಾರದವರೆಗೆ ಬಿತ್ತನೆ ಮಾಡಿದ್ರೆ ಕಡಲೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಸಾಧ್ಯತೆ ಅಂತ ಅದು ನಾವು ಕಂಡುಕೊಂಡಿದ್ದು, ರೈತರಿಗೆ ಶಿಫಾರಸು ಮಾಡಿದೀವಿ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರೈತರು ಈ ವರ್ಷ ಮುಂಗಾರು ಮಳೆ ಏನಿದೆ ಅಲ್ಲ ಅದು ಅಕ್ಟೋಬರ್ ಮುಗಿಯುವವರೆಗೂ ಸಹ ತೇವಾಂಶ ಇತ್ತು, ಹಸಿ ಇತ್ತು, ಮಳೆ ಬರ್ತಾ ಇತ್ತು. ಈ ತೇವಾಂಶ ಕಡಿಮೆ ಆದ್ಮೇಲೆ ಅಥವಾ ಭೂಮಿ ಒಣಗಿದ ಮೇಲೆ ಬಿತ್ತನೆ ಮಾಡುವ ಒಂದು ಪ್ರಸಂಗ ಇರೋದ್ರಿಂದ ರೈತರು ಇನ್ನೂ ಸಹ ಬಿತ್ತನೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಏನ್ ಮಾಡಿದ್ದಾರೆ, ಮುಂಗಾರು ಬೆಳೆ ಕಟಾವು ಮಾಡಿ ಭೂಮಿಯನ್ನ ರೆಡಿ ಮಾಡಿ ನಮ್ಮಲ್ಲಿ ನೀರಿದೆ ಸರ್, 2-3 ನೀರು ಕೊಡಕ್ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನಮಗೆ 4 ಕ್ವಿಂಟಲ್ ಬಂದ್ರೂ ಪರವಾಗಿಲ್ಲ ನಾವು ಬಿತ್ತನೆ ಮಾಡ್ತೀವಿ ಅಂತೇಳಿ ಇನ್ನೂ ಸಹ ಬಿತ್ತನೆ ಮಾಡಕ್ಕೆ ಮುಂದೋಗ್ತಾ ಇದ್ದಾರೆ. ಇಲ್ಲಿ ಏನಾಗ್ತದೆ ಅಂದ್ರೆ ನೀರಿನ ವ್ಯವಸ್ಥೆ ಇತ್ತು ಅಂತಂತಂದ್ರೆ ರೈತರು ಸ್ವಲ್ಪ ಬಿತ್ತನೆ ಮಾಡಲಿಕ್ಕೆ ಮಾಡಿಕೊಂಡು ಒಂದು 4-5 ಕ್ವಿಂಟಲ್ ಪ್ರತಿ ಎಕರೆ ಇಳುವರಿ ಪಡಿಬಹುದು. ಮೇಲಡಿಗೆ ಬರಂಗಿಲ್ಲ ಸರ್, ಒಣ ಬೇಸಾಯದಲ್ಲಿ ಮಾಡ್ತೀನಿ ಅಂದ್ರೆ ಬರೋದಿಲ್ಲ, ಮೊಳಕೆ ಒಡೆದು ಸಸಿಗಳು ಅಲ್ಲೇ ಸಾಯ್ಲಿಕ್ಕೆ ಶುರು ಆಗ್ತದೆ. ಮೂರು ನೀರಾವರಿ ನೀರ್ ಕೊಡ್ಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಕುಸುಬಿ ಮತ್ತೆ ಕಡಲೆ ಎರಡಕ್ಕೂ ಅವಕಾಶ ಇದೆ. ಜೋಳ ಬೇಡ ಅಂತ ಹೇಳ್ತೀನಿ ನಾನು. ಹೇಳಿದಿಲ್ಲ, ನಿಗದಿ ಮಾಡಿರೋ ದಿನಾಂಕ ಮುಗಿದಿದೆ. ಈಗ ನೀರಿನ ವ್ಯವಸ್ಥೆ ಇದೆ, 2-3 ಸತ 4 ಸರಿ ನೀರ್ ಕೊಡಕ್ ಆಗ್ತಿತ್ತು ಅಂದ್ರೆ ಮಾಡಬಹುದು ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ಬಿಚ್ಚುವಾಗ ಸಾಮಾನ್ಯವಾಗಿ ಕಡಲೆಗೆ ನಾವು ಶಿಫಾರಸು ಮಾಡಿದಂಗೆ ಟ್ರೈಕೋಡರ್ಮಾ, ರೈಸೋಬಿಯಮ್, PSB ಇವುಗಳನ್ನ ಬೀಜೋಪಚಾರ ಮಾಡಿ ಬಿತ್ತಲೇಬೇಕು, ಯಾಕಂದ್ರೆ ನೆಟೆ ಹೋಗುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಇವುಗಳನ್ನು ಬೀಜೋಪಚಾರ ಮಾಡಿದ್ರೆ ಸ್ವಲ್ಪ ನೆಟೆಯ ಪ್ರಮಾಣ ಕಡಿಮೆ ಆಗ್ತದೆ. ಧನ್ಯವಾದ ಧನ್ಯವಾದ ಸಾಜನ್ ಪಟೇಲ್ ಅವರಿಗೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಸುಜಿತ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ರ ಸರ್? ನಾವು ಹುಣಸಿಗಿಂದ ಕರೆ ಮಾಡ್ತಾರೆ ಸರ್. ನಮ್ ಪ್ರಶ್ನೆ ಬಂದ್ಬಿಟ್ರಿ ಸರ್, ನಮ್ಗೆ ಮೆಣಸಿನ ಗಿಡ ಇದೆ, ಥ್ರಿಪ್ಸ್ ಬಾಳ ಆಗ್ತಾ ಇದೆ ಸರ್. ಥ್ರಿಪ್ಸ್ ಎಷ್ಟು ಯಾವುದೇ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಈಗ ಮೆಣಸಿನ ಬೆಳೆಯೊಳಗೆ ಏನಪ್ಪಾ ಅಂತಂದ್ರೆ, ಬ್ಲಾಕ್ ಥ್ರಿಪ್ಸ್ ಕಪ್ಪು ಥ್ರಿಪ್ಸ್ ಅನ್ನುವಂತ ಒಂದು ಕೀಟದ ಬಾಧೆ ಸ್ವಲ್ಪ ಹೆಚ್ಚಾಗಿ ಕಾಯಿ ಕಟ್ಟಿರುವಂತದ್ದು ಅಥವಾ ಹೂವಾಡುವಂತದೊಳಗೆ ಬಹಳ ಕಾಡ್ತಾ ಇರ್ತದೆ. ನೀವು ಹೇಳಂಗೆ ಹುಣಸಿಗಿ ಮತ್ತೆ ಈ ತಾಳಿಕೋಟಿ ಮತ್ತೆ ಮುದ್ದೇಬಿಯಾಡು ಸ್ವಲ್ಪ ಈ ಭಾಗದಲ್ಲಿ ಸುರಪುರದಲ್ಲಿ ಹೆಚ್ಚಾಗಿ ಆಗ್ತಾ ಇದೆ. ಈಗ ಅದು ಲಿಂಗಸೂರು ಕಡೆಯಿಂದ ನಾನು ಕೇಳಿದ್ದೀನಿ. ರಾಸಾಯನಿಕ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದಾಗ ಅದು ಕಡಿಮೆ ಆಗದಿದ್ರೆ, ನೀವು ಪರ್ಯಾಯವಾಗಿ ನನ್ನ ಒಂದು ಒಪಿನಿಯನ್ ಕೇಳಿದ್ರೆ, ಸಲಹೆ ಕೇಳಿದ್ರೆ, ನೀವು ಜೈವಿಕ ಕೀಟನಾಶಕಗಳನ್ನು ಬಳಸೋದು ಬಹಳ ಸೂಕ್ತ. ಅದರಲ್ಲೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನುಮೋರಿಯಾ ಮತ್ತು ಬೆವೇರಿಯಾ ಅನ್ನುವಂತ ಎರಡೂ ಮಿಶ್ರಣ ಮಾಡಿರುವಂತಹ ಜೈವಿಕ ಕೀಟನಾಶಕವನ್ನ ನೀವು ಸಿಂಪಡಣೆ ಮಾಡಿದ್ರೆ ಅದು ಖಂಡಿತ ಕಂಟ್ರೋಲ್ ಆಗ್ತದೆ. ಈ ಕಾರ್ಯಕ್ರಮದ ಕೊನೆಯದಾಗಿ ನನ್ನ ದೂರವಾಣಿ ನಂಬರ್ ನಿಮಗೆ ಫೋನ್ ನಂಬರ್ ಕೊಡ್ತೀವಿ, ಸ್ವಲ್ಪ ಆಮೇಲೆ ಬೇಕಾದ್ರೆ ಮಾತಾಡಿ ಅದು ಎಲ್ಲಿ ಸಿಗ್ತದೆ ಹೆಂಗ್ ಸಿಗ್ತದೆ ಅಂತ ನಿಮಗೆ ಮತ್ತೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರದಲ್ಲೂ ಸಿಗ್ತದೆ, ಇಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿಯಲ್ಲೂ ಸಿಗ್ತದೆ ನಿಮಗೆ. ಅವುಗಳನ್ನ ಏನಾದ್ರೂ ಸ್ವಲ್ಪ ನೀವು ಬೇವಿನ ಎಣ್ಣೆ ಅಥವಾ ಅದನ್ನ ಜೊತೆಗೆ ಅದನ್ನ ಒಂದನ್ನಾದ್ರೂ ಸಹ ನೀವು ಸಿಂಪಡಣೆ ಮಾಡಿದ್ರೆ ಈ ಹುಳುಗಳ ಒಂದ್ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಸರ್, ಇವಾಗ ನಾವು ಬಂದ್ಬಿಟ್ರಿ, ಯಾವ್ದು ಪೊಲೀಸ್ ಇಮಿಡಕ್ಲೋಪ್ರಿಡಾ ಅಂತ ಸ್ಪ್ರೇ ಮಾಡಿದೀವಿ ಸರ್, ಈಗ ಏನಂತಂದ್ರೆ ಇಮಿಡಾಕ್ಲೋಪಿಡ್ ಕೀಟನಾಶಕಕ್ಕೆ ರಸ ಇರುವ ಕೀಟಗಳು ಸಾಯ್ತವೆ. ಅಕಸ್ಮಾತ್ ಅದಕ್ಕೂ ಸತ್ತಿಲ್ಲ ಅಂತಂದ್ರೆ, ಈಗ ನೆಕ್ಸ್ಟ್ ನಾವೇನಪ್ಪಾ ಅಂತಂದ್ರೆ ಫಿಪ್ರೋನಿಲ್ ಅನ್ನುವಂತ ಕೀಟನಾಶಕ ಹೇಳ್ತೀವಿ, ಅದು ಮಾರ್ಕೆಟ್ ಅಲ್ಲಿ ರಿಜೆಂಟ್ ಅಂತ ಸಿಗ್ತದೆ. ಅದು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಅಂತೆ ಹಾಕಿ ನೀವು ಸಿಂಪಡಣೆ ಮಾಡ್ತೀನಿ ಅಂದ್ರೆ ಮಾಡಿ ನೋಡಿ, ಅದಕ್ಕೂ ಸಹ ಕೀಟನಾಶಕಕ್ಕೆ ಕಡಿಮೆ ಆಗ್ತದೆ. ಇಲ್ಲ ಅಂತಂದ್ರೆ ಇದು ಜೈವಿಕ ಕೀಟನಾಶಕಗಳನ್ನ ಒಂದ್ಸರಿ ಮಾಡಿದ್ರೆ ಬಹಳ ಸೂಕ್ತ ಅಂತ ನನ್ನ ಒಂದು ಸಲಹೆ. ನುಮೋರಿಯಾ ಮತ್ತು ಬೇವೇರಿಯಾ ರಾಯಚೂರಲ್ಲೂ ಸಿಗ್ತದೆ, ಇಲ್ಲ ಅಂದ್ರೆ ಕೊನೆ ಈ ಕಾರ್ಯಕ್ರಮ ಕೊನೆಗೆ ನಮ್ ನಂಬರ್ ಕೊಡ್ತೀವಿ, ಸ್ವಲ್ಪ ಆಮೇಲೆ ಮಾತಾಡುವಂತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ತಮ್ಮ ತೊಗರಿ ಈ ತೊಗರಿಯಲ್ಲಿ ಸಮೀಕ್ಷೆಯಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸ್ವಲ್ಪ ಇವುಗಳಲ್ಲಿ ಅವಶ್ಯಕತೆ ಇರುವಂತಹ ಈ ಪೋಷಕಾಂಶಗಳ ನಿರ್ವಹಣೆ ಈ ಹಂತದಲ್ಲಿ ಹೆಂಗ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ಯೂಸುಫ್ ಅವರು ಒಂದ್ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಒಂದು ಕರೆ ಇದೆ, ನಂತರ ಅದನ್ನು ಮುಂದುವರಿಸೋಣ. ಹಲೋ ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಹೇಳಿ. ನಾವು ರಾಘವೇಂದ್ರ ಕುಲಕರ್ಣಿ ಅಂತರಿ, ಶಾಸ್ತ್ರ ತಾಲೂಕು ಬಂಕಲ. ರಾಘವೇಂದ್ರ ಕುಲಕರ್ಣಿ ಅವರು, ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂದ್ರೆ, ಈಗ ನಾವು ತೊಗರಿ ಜಿ ಆರ್ ಜಿ 152 ಇದೆ ಸರ್, ಅದೀಗ ಒಂದೇ ಅಂತ ಇಲ್ಲ ಸರ್, ಕೆಲವೊಂದ್ ಕಾಯಾಗ್ಯದ, ಕೆಲವೊಂದ್ ಚಟ್ಟಿ ಆದ್ರೆ, ಕೆಲವೊಂದ್ ಹೂವು ಅದ, ಈ ರೀತಿ ಕೆಲವೊಂದ್ ಒಣಗ್ಲಿಕ್ಕೆ ಸರ್ ಕಾಯಾಗಿ. ಅದಕ್ಕೆ ಏನ ಸರ್, ನಮ್ಮಲ್ಲಿ ನೀರ್ ಕೊಡೋ ವ್ಯವಸ್ಥೆ ಆದ ಸರ್, ನೀರ್ ಕೊಡಬಹುದೇನಂತ. ಬೆಳೆ ಕಾಯಿ ಹಿಡಿದಿತ್ತು, ಇನ್ನು ಕಾಯಿ ಹಸಿರಿತ್ತು ಅಂತ ನೀರ್ ಕೊಡಿ, ಏನ್ ಅಭ್ಯಂತರ ಇಲ್ಲ. ಆದ್ರೆ ಹೂವು ಇರುವಂತ ಹಂತದೊಳಗೆ ಸ್ವಲ್ಪ ನೀರ್ ಕೊಡೋದು ಬೇಡ, ಯಾಕಂದ್ರೆ ಹೂ ಒದರು ಚಾನ್ಸ್ ಇರ್ತದೆ. ಕಾಯಿ ಆಗಿತ್ತು, ಹಸಿರು ಕಾಯಿ ಇದ್ದು, ಇನ್ನು ಹಾಲುಗಾಳಿದ್ದು ಅಂತಂದ್ರೆ ನೀವು ಒಂದ್ಸಾರಿ ನೀರ್ ಕೊಡ್ಲಿಕ್ಕೆ ಏನ್ ಅಭ್ಯಂತರ ಇಲ್ಲ, ಒಂದ್ ಸಾಲ ಬಿಟ್ಟು ಒಂದ್ ಸಾಲಿಗೆ ನೀರ್ ಕೊಡ್ರಿ. ಈಗ ಅಂತ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ, ಒಂದ್ಸಾರ್ತಿ ನೀವು ಬೇಕಂದ್ರೆ ಪಲ್ಸ್ ಮ್ಯಾಜಿಕ್ ಸಿಂಪಡಣೆ ಮಾಡಿ ಅಥವಾ ನೀರ್ ಕೊಟ್ಟ ಮಾಡಿದ್ರೆ ತುಂಬಾ ಒಳ್ಳೇದು. ಹೂ ಉದುರ್ಲತ್ತದೆ ಅನ್ನುವಂತ ಏನಾದ್ರೂ ಹೆದರಿಕೆ ಇತ್ತಂದ್ರೆ ಪ್ಲಾನೋಫಿಕ್ಸ್ ಅನ್ನುವಂತ ಒಂದು ಇದು ಸಿಗ್ತದೆ, ಪೋಷಕಾಂಶ ಲಘು ಪ್ರಚೋ ಸಸ್ಯ ಪ್ರಚೋದಕ. ಇರ್ಲಿ, ಈಗ ಏನಪ್ಪಾ ಅಂತಂದ್ರೆ ಒಂದು 50% ಕಾಯಿ ಆಗಿತ್ತು ಅಂದ್ರೆ ನೀರ್ ಕೊಡಬಹುದು. ರಾಘವೇಂದ್ರ, ಒಂದು ಪ್ರಶ್ನೆ ನಮ್ ಕಡೆಯಿಂದ ಅಂದ್ರೆ, ನಿಮ್ ಕಡೆ ಹಸಿ ಐತೋ ಇಲ್ಲೋ ಈಗ ನೀವು ಭೂಮಿಯಾಗ? ಹಸಿ ಇದೆ ಸರ್. ಈ ತರ ಕೊಡುವಂತ ಅವಶ್ಯಕತೆ ಇರಂಗಿಲ್ಲ, ಯಾಕಂದ್ರೆ ಒಂದ್ ಎರಡ್ ಮೂರ್ ಬಟ್ ಆದ್ಮ್ಯಾಗ ಹಸಿನೇ ಐತಂದ್ರೆ, ಯಾಕಂದ್ರೆ ಬೇರೆ ಇನ್ನೂ ಹಸಿ ಒಳಗೆ ಇರ್ತವೆ, ಮತ್ ನೀವು ನೀರ್ ಕೊಟ್ರೆ ಮತ್ ನೀರ್ ಹೆಚ್ಚಾಗಬಹುದು. ಚೆಕ್ ಮಾಡ್ಕೊಳ್ಳಿ ಅದು ನೀರ್ ಮತ್ತೆ ಆ ಗಿಡ ಹಸಿ ಸ್ವಲ್ಪ ಇದು ಆಗುತ್ತೆ ಬಾಡ್ದಂಗ ಅನಿಸುತ್ತೆ, ಇಲ್ಲಾಂದ್ರೆ ಭೂಮಿಯೊಳಗೆ ಹಸಿ ಕಡಿಮೆ ಐತಪ್ಪ ಅಂತ ನಿಮ್ಗೆ ಅನಿಸ್ತು ಅಂದ್ರೆ ನೀವು ಅವಾಗ ಕೊಡ್ರಿ, ಅದನ್ನು ಹಸಿ ಕೂಡ್ದಂಗ್ ಕೊಡ್ರಿ. ಇಲ್ಲಾಂದ್ರೆ ಸರ್ ಹೇಳಿದಾಗ ಮತ್ತೆ ಹೂ ಉದುರ್ತವೆ, ಮತ್ತೆ ಹೊಸ ಹೂ ಬರ್ಲಿಕ್ಕೆ ಮತ್ತೆ ಟೈಮ್ ಆಗುತ್ತೆ, ಚಳಿಕಾಯಿ ಒಂದ್ ಕಡೆ ಆಗುತ್ತೆ, ಹಿಂಗೆ ಎರಡೆರಡು ಮೂರ್ ಮೂರ್ ಕಡೆ ಇದಾಗ್ಬಿಡುತ್ತೆ. ಸೊ ಅದೊಂದ್ ಸ್ವಲ್ಪ ತಾವು ನೋಡ್ಕೊಂಡು ಸರ್ ಹೇಳ್ದಂಗೆ ನೀರಾವರಿ ಮಾಡಬಹುದು. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು ಹೇಳಿ. ಹಾ ಸರ್, ನಿಮ್ಮ ಹೆಸರು ಹೇಳಿ. ಗಣೇಶ್ ರೆಡ್ಡಿ ಅಂತ ಸರ್. ಗಣೇಶ್, ಪ್ರಶ್ನೆ ಹೇಳಿ ಸರ್. ಪ್ರಶ್ನೆ ಅಂದ್ರೆ, ತೊಗರಿಯಲ್ಲಿ ಬೆಟ್ಟಿರಬೇಕು, ಏನ್ ಮಾಡ್ಬೇಕು ಸರ್? ಈಗ ತೊಗರಿ ನಿಮ್ಮ ಯಾವ ಹಂತದಲ್ಲಿ ಕಾಯಿ ಕಟ್ಟಿದ್ವಿ, ಅದು ಇನ್ನೂ ಹೂ ಇದಾವ? ಕಾಯಿ ಹೂವು ಎರಡು ಇದೆ ಸರ್. ಕಾಯಿ ಹೂವು ಎರಡು ಇತ್ತಂತಂದ್ರೆ ಅದಕ್ಕೆ ಈ ಒಂದು ಹಂತದೊಳಗೆ ನಿಮಗೆ ನೀರಾವರಿ ಭೂಮಿ ಒಣಗಿದೆಯೋ ಇನ್ನು ಹಸಿ ಇದೆಯಾ? ಭೂಮಿ ಒಣಗಿದೆ ಸರ್. ಒಣಗಿದೆ ಸರ್ ಭೂಮಿ. ಒಣ ಬೇಸಾಯದೊಳಗಿದೆಯಾ? ಅಂದ್ರೆ ಸ್ವಲ್ಪ ನಿಮಗೆ ಭೂಮಿ ಹಸಿ ಇತ್ತು, ನೀರ್ ಕೊಡ್ಲಿಕ್ಕೆ ಆಗ್ತಿತ್ತು ಅಂತಂದ್ರೆ ಒಂದ್ಸರಿ ನೀರ್ ಕೊಟ್ಟು ಟ್ರೈ ಕೊಡೋಣದಿಂದ ಡ್ರೆಂಚಿಂಗ್ ಮಾಡಬಹುದಿತ್ತು ಅಲ್ಲಿ. ಮತ್ತೆ ಹೊಸ್ತಾಗಿ ಹೂವು ಬಂದಿದೆಯಾ? ಓಕೆ. ಮಣ್ಣಲ್ಲಿ ಸ್ವಲ್ಪ ಅಲ್ಲ, ಮಣ್ಣಿನೊಳಗೆ ಸ್ವಲ್ಪ ಹಸಿ ಇತ್ತು ಅಂತಂದ್ರೆ ನೋಡಿ, ಸ್ವಲ್ಪ ಚೆಕ್ ಮಾಡಿ. ಅದಕ್ಕೆ ನೀವು ಟ್ರೈಕೋಡರ್ಮಾದಿಂದ ಡ್ರೆಂಚ್ ಮಾಡಿದ್ರೆ ಸ್ವಲ್ಪ ಕಾಯಿ ಕಟ್ಟುವವರೆಗೂ ನಿಮಗೆ ನೆಟೆ ತಡಿಲಿಕ್ಕೆ ಅವಕಾಶ ಇದೆ. ಒಂದ್ ಲೀಟರ್ ನೀರಿಗೆ 5 ಗ್ರಾಮ್ದಂತೆ ಟ್ರೈಕೋಡರ್ಮಾ ಬೆರೆಸಿರಿ. ನಿಮಗೆ ಅದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಆಳನ್ ಚೆಕ್ ಪೋಸ್ಟ್ ಹತ್ರ ಆಫೀಸ್ ಇದೆಯಲ್ಲ, ಅಲ್ಲಿ ಅದು ಪೌಡರ್ ಸಿಗುತ್ತದೆ. ನೀವು ಅದನ್ನ ತಗೊಂಡು ಗಿಡದ ಬುಡಕ್ಕೆ ತೊಯಿಸಿದ್ರಿ ಅಂತಂದ್ರೆ ನಿಮಗೆ ಈಗ ಹೆಂಗು ಹೂವು ಮತ್ತೆ ಜಸ್ಟ್ ಕಾಯಿ ಕಟ್ತಾ ಇದೆ ಅಂತಿರಲ್ಲ, ಇನ್ನೂ ನಿಮಗೆ 1.5 ತಿಂಗಳಿಂದ 2 ತಿಂಗಳವರೆಗೆ ಬೆಳೆ ಇರ್ತದೆ ನಿಮ್ ಹೊಲದಾಗ. ಅದು ಒಂದ್ಸರಿ ಡ್ರೆಂಚಿಂಗ್ ಮಾಡಿಬಿಡ್ರಿ ಯಾವ್ದಕ್ಕೂ. ಮುಂದಿನ ದಿನಗಳಲ್ಲಿ ಮತ್ತೆ ಅದು ನೆಟ್ಟಿ ಹೆಚ್ಚಾಗ್ಲಾರ್ದಂಗೆ ಅಥವಾ ಉಲ್ಬಣ ಆಗ್ಲಾರ್ದಂಗೆ ನಿಮ್ಗೆ ತಡೀತದೆ ಅದು. ಸರ್, ಇನ್ನೊಂದು ಮಾಹಿತಿ ಸರ್, ನಮಗೆ ಸ್ವಲ್ಪ ಕೃಷಿ ಜಂಟಿ ಇಲಾಖೆ ನಂಬರ್ ಕೊಡಕ್ಕಾಗತ್ತಾ ಸರ್? ತಮಗೆ ಈ ಕೃಷಿ ಜಂಟಿ ಇಲಾಖೆಯವ್ರ ನಂಬರ್ ನಿಮ್ ರೈತ ಸಂಪರ್ಕ ಕೇಂದ್ರ ಇರ್ತೈತಿಲ್ಲ ಅಲ್ಲಿ ಆಫೀಸಿಗೆ ಭೇಟಿ ಆಗ್ರಿ, ಅವ್ರ ಎಲ್ಲಾರ ನಂಬರ್ ಕೊಡ್ತಾರೆ. ಬೆಳೆ ಪರಿಹಾರದ ಬಗ್ಗೆ ನಿಮ್ ಸೇಡಂ ತಾಲೂಕು ಏನಕ್ಕೆ ಬೆಳೆ ಪರಿಹಾರ ಬಂದಿದೆ ಸರ್? ಎಕರೆಗೆ ಎಷ್ಟು ಅಂತ ಗೊತ್ತಿಲ್ಲ ಸರ್. ಬರೀ 3.5 ಸಾವಿರ ರೂಪಾಯಿ ಬಂದಿದೆ ಸರ್. ನನ್ನ 4 ಎಕರೆ ಜಮೀನ ಸರ್ ಅದು. ಏನಾಗ್ತದೆ? ಬರೀ 3 ಸಾವಿರ ರೂಪಾಯಿ ಕೊಟ್ಟರು ಸರ್ ನಮಗೆ. ಅದು ಕೇಳಿ ಕೇಳಿ, ಏನಾಗ್ತದೆ ಅಂದ್ರೆ ನಾನ್ ಮಾತಾಡೋದು ಕೇಳಿ, ಅದು ನಮ್ಮ ಒಂದು ಪರಿಮಿತಿ ಒಳಗೆ ಬರೋದಿಲ್ಲ. ನೀವು ಏನಂತಂದ್ರೆ ಸೇಡಂ ಅಲ್ಲಿ ಆಫೀಸ್ ಇದೆಯಲ್ಲ, ಈಗ ಕೃಷಿ ಮತ್ತು ಉಪ ಕೃಷಿ ನಿರ್ದೇಶಕರ ಅಲ್ಲಿ ಹೋಗಿ ಭೇಟಿ ಆಗ್ರಿ, ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಸರ್, ಅದು ಯಾರ ಕೈಯಾಗಿರ್ತದೆ ಸರ್? ಅದು ಯಾರ ಕೈಯಾಗಿರ್ತದೆ ಸರ್? ಬೆಳೆ ಪರಿಹಾರ ಮೆನ್ಷನ್ ಮಾಡೋದು ಯಾರ ಕೈಯಾಗಿರ್ತದೆ ಸರ್? ಅಲ್ಲಿ ನಿಮ್ ಕೃಷಿ ಅಧಿಕಾರಿಗಳು ಅಂತ ಇರ್ತಾರಲ್ಲ ರೈತ ಸಂಪರ್ಕ ಕೇಂದ್ರದೊಳಗೆ, ಅವ್ರನ್ನ ಭೇಟಿ ಆಗ್ರಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಯಾರು? ವಸಂತರಾವ್ ಮುದ್ದಡೇ ಸರ್. ವಸಂತರಾವ್ ಓರ್ ಯಾವ್ರು? ಪ್ರಶ್ನೆ ಹೇಳಿ. ಮುದ್ದಡ ಸರ್. ಮುದ್ದಡ್ಗ, ಪ್ರಶ್ನೆ ಕೇಳಿ. ಇಲ್ಲಿ ನಮ್ ದೋಸ್ತರು ಒಂದು 2 ಎಕರೆ ಗೋಧಿ ಬಿತ್ತಾರೆ ಸರ್. ಅದು ನೀರು ಬೀಳುತ್ತಾರೆ. ಅದು ಮೊದಲೇನೆ ಹಚ್ಚಿದ್ರೆ ನೀರು ಬೀಳುತ್ತಾರ? ಅದಕ್ಕೆ ನಮ್ ಪೆಂಕ್ಲರ್ ಹಾಕೋದು ಒಳ್ಳೇದಂತೀರ ಏನ್ರೇನು ನೀರು ಬಿಡೋದು ಒಳ್ಳೇದಂತೀರಿ? ಎರಡು ಮಾಡ್ಬೋದು ಸರ್. ಈಗ ಇನ್ನು ಈಗೇನೆ 15 ದಿವಸದ ಎಷ್ಟು ದಿವಸದ ಬೆಳೆ ಐತ್ರಿ? ಬೆಳೆಯಿಲ್ರಿ ಸರ್, ಮನೆ ಬಿತ್ತರಿ. ಹಂಗ ಒಂದ್ ಬಿತ್ತಿ ಎಷ್ಟು ದಿವಸ ಆಯ್ತು? ಎರಡ್ ಮೂರ್ ದಿವಸ ಆಯ್ತ್ರಿ ಸರ್. ಬಿತ್ತಿ 2-3 ದಿವಸ ಆಗಿದ್ರೆ ಹರಿ ನೀರಾವರಿ ಬಿಟ್ಬಿಡ್ರಿ. ಪೆಂಕ್ಲಾರೇ ಹಚ್ಚೋದು ಒಳ್ಳೇದಂತ್ರಿ ಸರ್? ನಾನು ಹೇಳ್ತಾ ಇದ್ದೀನಿ ಹರಿ ನೀರಾವರಿನೇ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಗೋಧಿ ಇರೋದ್ರಿಂದ ಹರಿ ನೀರಾವರಿ ಕೊಟ್ಬಿಡ್ರಿ ಸಾಕು. ಸ್ಪ್ರಿಂಕ್ಲರ್ ದಿಂದ ಏನಾಗ್ತದೆ, ಜೋರಾಗಿ ನೀರ್ ಬೀಳೋದ್ರಿಂದ ಕೆಲ ಸಾರಿ ಬೀಜ ಮ್ಯಾಗ್ ಬರೋ ಚಾನ್ಸಸ್ ಇರ್ತದೆ. ಸಣ್ಣಗೆ ಏನಪ್ಪಾ ಅಂದ್ರೆ ಹರಿ ನೀರಾವರಿಯಿಂದ ಕೊಡ್ರಿ, ಮೊಳಕೆ ಒಡೆದ್ಮೇಲೆ ಬೇಕಂದ್ರೆ ಸ್ಪ್ರಿಂಕ್ಲರ್ ಹಚ್ಚೂರಂತ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ರೀ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಯಾರು? ದೇವ್ರಿ ತಾಲೂಕ ರಾಸನಿಂದ ದುಂಡಪ್ಪಗೌಡ ಅಂತ ಹೇಳಿ. ದುಂಡಪ್ಪಗೌಡ, ಪ್ರಶ್ನೆ ಕೇಳಿ. ಸರ್, ನಾವು ಈಗ ತೊಗರಿ ಇತ್ರಿ, ಹೊಳಿ ಬಂದದು ತೊಗರಿ ಹೋಗ್ಯಾದ್ರಿ ಎಲ್ಲ, ಈಗ ಎಳ್ಳ ಬಿತ್ತಬೇಕಂತೀರಿ ಸರ್? ನೀರಾವರಿ ಐತೇನು ಸರ್ ನಿಮ್ದು? ನೀರಾವರಿ ಐತ್ರಿ. ಓಕೆ, ಎಳ್ಳ ಹಾಕೋಬಹುದು ಸರ್, ಬಟ್ ಇನ್ನು ಈಗ ಈ 1 ತಿಂಗಳ ಇನ್ನೊಂದು ಆಗ್ಬೇಡ್ರಿ. ಜನವರಿ ಫೆಬ್ರವರಿ ಜನವರಿ ಮಾಡ್ಕೊಡ್ರಿ, ಸರಿಯಾಗಿ ಜನವರಿ ಫೆಬ್ರವರಿ. ಹಾ ಸರ್, ಅದನ್ನ ಶ್ವೇತಾ ಅಂತ ತಳಿ ಇದೆ ಸರ್, ತಮ್ಮ ಅಳವರ ಅಲ್ಲಿ ರೈತರ ಕಡೆನೂ ಸಿಗುತ್ತೆ, ನಮ್ಮಲ್ಲಿ ಸ್ವಲ್ಪ ರೈತರು ಬೆಳೆದಾರೆ, ಅಲ್ಲಿನ ನಿಮ್ಗೆ ಅದು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸರ್. ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಇದೆಯಲ್ಲ, ಅಲ್ಲಿ ಮತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಎರಡು ಒಂದೇ ಕಡೆ ಇದಾವೆ. ಅಲ್ಲಿ ಬಂದು ನೀವು ಕೆಲವೊಬ್ಬ ರೈತರ ಫೋನ್ ನಂಬರ್ ಗಳಿದಾವೆ ತಗೊಳ್ಳಿ, ಅವ್ರ ಹತ್ರ ಸಿಗ್ತದೆ ಬೀಜ. ರೈತರು ಸಾಕಷ್ಟು ಜನ ಮಾಡಿ ಇಟ್ಕೊಂಡಿದ್ದಾರೆ. ನಮ್ ಲಾಸ್ಟಿಗೆ ನಮ್ ನಂಬರ್ ಹೇಳ್ತೇವೆ ಸರ್, ನಂಬರ್ ಮ್ಯಾಗ ಕಾಲ್ ಮಾಡ್ರಿ, ನಾವು ನಂಬರ್ ಕಳ್ಸಿಬಿಡ್ತೀನಿ ಅದನ್ನ. ಧನ್ಯವಾದ. ಮುಂದಿನ ಒಂದು ಕರೆ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ನಮಸ್ಕಾರ ಸರ್. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ರ ಸರ್? ನಾವು ಇಲ್ಲಿ ಜೋರ್ಗಿ ತಾಲೂಕಿನಿಂದ ಬುತ್ನಾ ಗ್ರಾಮದಿಂದ ಮಾಡ್ತೇವೆ ಸರ್. ತಮ್ಮ ಹೆಸರು ಹೇಳಿ ಸರ್? ಅಬ್ದುಲ್ ರೆಹಮಾನ್ ಸರ್ ನಮ್ಮ ಹೆಸರು. ರೆಹಮಾನ್ ಅವರ ಪ್ರಶ್ನೆ ಕೇಳಿ ಸರ್. ಈಗ ನಮ್ಗ ಕುಸುಬಿಯಲ್ಲಿ ಈಗ ಸದಿ ಇದು ತೆಗಿಬೇಕಂದ್ರೆ ಹಾಳು ಮಕ್ಕಳು ಸಿಗ್ತಾ ಇಲ್ಲ ಸರ್. ಇವಾಗ ನಾವು ಹೋದ್ರಲ್ಲಿ ಯಾವ್ದೋ ಒಂದು ಕುಸುಬಿ ಸದಿ ಎಣ್ಣೆ ಯಾವ್ದಾರು ಹೊಡಿಬಹುದಾ? ಏನಿಲ್ಲ ಸರ್. ಅದ್ರೊಳಗೆ ಸದಿ ಎಣ್ಣೆ ಅಂದ್ರೆ ಓನ್ಲಿ ಹುಲ್ಲಿನ ಜಾತಿಗೆ ಏನ್ ಬರ್ತಾವಲ್ಲ ಸರ್, ಆ ಹುಲ್ಲಿನ ಜಾತಿಗೆ ಹೊಡ್ಲಿಕ್ಕೆ ಇದು ಆಕ್ಸಿಫ್ಲೋರೋಫಿನ್ ಎಜಿಲ್ ಅಂತ ಬರುತ್ತೆ, ಅದು ಅದು ಒಂದೇ ಯೂಸ್ ಮಾಡಬಹುದು. ಅದು ಬಿಟ್ಟು ನೀವು ಬೇರೆ ಅದು ಇನ್ನೂ ಅದ್ರೊಳಗೆ ಯಾವ್ದು ಶಿಫಾರಸ್ ಮಾಡಿಲ್ಲ. ಇಲ್ಲ ಸರ್, ಅದ್ರಲ್ಲಿ ಹೊಡೆದ ಕುಸುಬಿಗೆ ಏನಾಗಲ್ಲ, ಬಟ್ ಅಡ್ಡಲಿ ಇರುವಂತ ಯಾವ್ದಾರ ಕಸ ಇತ್ತಂದ್ರೆ ಅದು ಹೋಗಲ್ಲ. ಈಗ ಮೂರ್ ಸಜ್ಜಿಗೆ ಸಜ್ಜಿ ಸಣ್ಣ ಇತ್ತಂದ್ರೆ ಹೋಗುತ್ತೆ, ಬಟ್ ಅದು ಕೈ ಕಸ ಯಾವ್ದಾರ ಅಡ್ಡಲಿ ಕಸ ಇತ್ತಂದ್ರೆ ಹೋಗಲ್ಲ. ಅದು ಉದ್ದಲಿ ಇರುವಂತ ಕಸ ಅಷ್ಟೇ ಹೋಗುತ್ತೆ ಸರ್. ಅದು ಈಗ ಕೀಟನಾಶಕ ಸರ್ ಅಂದ್ರೆ ಬೇವೇರಿಯಾ ಯಾವ್ದು ಅನ್ಸ್ತಾರ? ಬೇವೇರಿಯಾ ನುಮೋರಿಯಾ. ಹಾ ಸರ್, ಅದು ಅಲ್ಲಿ ಗುಲ್ಬರ್ಗ ಕೆರೆಗೆ ಬಂದ್ರೆ ಸಿಕ್ತ ಸರ್ ಅಲ್ಲಿ? ಬರ್ರಿ, ಇಲ್ಲಿ ನಮ್ ವಲಯ ಕೃಷಿ ಸಂಶೋಧನಾ ಕೇಂದ್ರದಾಗ ಐತಿ, ಸಿಗ್ತದೆ ಬನ್ರಿ. ನಮಸ್ಕಾರ. ಮುಂದಿನ ಒಂದು ಕರೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು ಹೇಳಿ ಸರ್. ಶರಣಬಸಪ್ಪ ಗೋನಾಯ್ಕ ಅಂತ. ಶ್ರೀನಿವಾಸ ರೆಡ್ಡಿ ಸರ್. ಹೇಳಿ, ಪ್ರಶ್ನೆ ಕೇಳಿ ಸರ್. ಇವಾಗ ಹೆಸರು ಬಿತ್ತದಾಗೆ ಹೊಲ ಇಲ್ಲಿ ಇವರಿಗೆ ಖಾಲಿಯಾಗಿದ್ದಿಲ್ಲ, ಇವಾಗ ಖಾಲಿಯಾಗೈತಿ. ಬಟ್ ಯಾವ್ದ್ ಬಿತ್ತಬೇಕಂತ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಏನ್ ಬಿತ್ತರೆ ಇವಾಗ ಬೆಳೆ ಬರುತ್ತೆ? ಇದು ಒಣ ಬಿಸ ಮೇಲಡಿ ಏನ್ ಸರ್? ನೀರಾವರಿ ನೀರಾವರಿ ಐತಿ ಸರ್. ನೀರಾವರಿ ಐತಿ ಅಂದ್ರೆ ನೀವು ಈಗ ಈಗ ಮಾರ್ಕೆಟ್ ರೇಟ್ ಗಿರ್ಕೆಟ್ ನೋಡಿದ್ರೆ ಕುಸುಬಿನೇ ಬಿತ್ತಲಾಕ ಒಂದ್ ಚೆನ್ನಾಗಿದ್ ಇದೆ ಸರ್ ಬಿತ್ತಿದ್ರೆ. ಇಲ್ಲಾದ್ರೆ ಮತ್ ನೀವ್ ಒಂದ್ ತಿಂಗಳ ತಿರ್ ತಿಂಗಳ ನಿಂದಿರ್ತೀನಿ ಅಂದ್ರೆ ಮತ್ ನೀವು ಎಳ್ ಬಿತ್ಕೋಬಹುದು. ಇದ್ರೊಳಗೆ ಈ ಟೈಮ್ ಬರುತ್ತ ಸರ್? ಈ ಟೈಮ್ ಇಲ್ಲ ಸರ್, ಜನವರಿ ಫೆಬ್ರವರಿ. ಜನವರಿ ಫೆಬ್ರವರಿ ಜನವರಿ ಮೊದಲನೇ ವಾರ ಅಂದ್ರೆ ಸಂಕ್ರಾಂತಿದಿಂದ ಹಿಡಿದು ನೀವು ಎಳ್ ಬಿತ್ತನೆ ಮಾಡಿದ್ರೆ ಮಾರ್ಚ್ ಮುಗಿಯೋದ್ರೊಳಗೆ ಎಳ್ ಕಟಾವಿಗೆ ಬರ್ತದೆ. ಅದು ಒಂದು ಒಳ್ಳೆ ಪರ್ಯಾಯ ಇದೆ. ಎರಡನೇದೇನಪ್ಪ ಅಂತಂದ್ರೆ ನಿಮ್ಮ ಹತ್ರ ನೀರಾವರಿ ಇತ್ತಂದ್ರೆ ನೋಡಿ, ಈಗ ಸೂರ್ಯಕಾಂತಿ ಬಿತ್ತನೆ ಮಾಡ್ಲಿಕ್ಕೂ ಸದ್ಯಕ್ಕೆ ಅವಕಾಶ ಇದೆ. ಸೂರ್ಯಕಾಂತಿ ಮೆಕ್ಕೆಜೋಳ ಸೂರ್ಯಕಾಂತಿ ಸಜ್ಜಿ ಹೈಬ್ರಿಡ್ ಬಿಳಿಜೋಳ ಈ ನಾಲ್ಕು ಬೆಳೆಗಳನ್ನ ಸದ್ಯಕ್ಕೆ ಇಮಿಡಿಯೇಟ್ಲಿ ಬಿತ್ತನೆ ಮಾಡ್ತೀನಿ ಅಂದ್ರೆ ಮಾಡಬಹುದು. ಮತ್ತೆ ನಿಮ್ಮ ಹತ್ರ ನೀರ್ ಚಲೋನೇ ಇತ್ತಂದ್ರೆ ಗೋಧಿ ಬೇಕಂದ್ರೂ ಬಿತ್ತನೆ ಮಾಡ್ಕೊಬಹುದು. ಇನ್ನೂ ತನ ಗೋಧಿಯಲ್ಲಿ ಜವಿಗೋಧಿ ಆಗುತ್ತೆ ಸರ್? ಜವಿಗೋಧಿ ಬೀಜ ಸಿಕ್ಕರೆ ಮಾಡ್ಕೋಬಹುದು. ಜವಿಗೋಧಿ ಬೀಜ ಐತಿ ಆಲ್ರೆಡಿ ಸರ್. ಬಟ್ ಇವಾಗ ನಾನು ಕೇಳಿದ್ರೆ ರೈತರು ಅಂದ್ರೆ ನನ್ನ ಹಿರಿಯರಿಗೆ ಕೇಳಿದ್ರೆ ಅವ್ರು ಹೇಳ್ತಾ ಇವಾಗ ಅಲ್ಲ ಉತ್ತರಿ ಮಳೆಗೆ ಬಿತ್ತದಿತ್ತು, ಇವಾಗ ಆಗಿಲ್ಲ, ಏನಂತ ಬಿಸಿಲು ಜಾಸ್ತಿ ಆಗಿ ಸಲಕ ಅದು ಜಾಸ್ತಿ ಫಲ ಇಡಂಗಿಲ್ಲ ಅಂತ. ಏನಾಗ್ತದೆ ಹೇಳ್ತೀನಿ ಕೇಳ್ರಿ. ಈಗ ಅವ್ರು ಹೇಳೋದನ್ನು ಕರೆಕ್ಟ್. ಏನಂತಂದ್ರೆ ಅವುಗಳಿಗೆ ನಾವು ಪಂಚಾಂಗ ಮತ್ತು ತಿಥಿ ಮತ್ತೆ ಮಳೆಗಳ ಪ್ರಕಾರ ಹಾಕ್ತಾ ಇದ್ವಿ. ಈಗ ಎಲ್ಲಿ ಮಳೆ ನಮ್ಗೆ ಹೇಳ್ದಂಗ್ ಬರ್ತಾ ಇದ್ವಿ. ಅದು ಮಳೆ ನಿಮಗೆ ಬಹಳ ದಿವಸ ಬಂದಿದ್ದಕ್ಕೆ ನಿಮ್ ಹೊಲ ಈಗ ಸ್ವಚ್ಛ ಆಗಿದೆ ತಾನೇ? ಅದು ಅದು ಒಂದು ಸಮಸ್ಯೆ ಇರ್ತದೆ. ಈಗ ನಿಮಗೆ ಜವಿ ಗೋಧಿ ಒಳಗಡೆ ಅಲ್ಲಿ ಹೆಂಗಂತಂದ್ರೆ ಒಂದು 22-28 ಕ್ವಿಂಟಲ್ 25-24 ಕ್ವಿಂಟಲ್ ಬರಲಿ 18 ತನ ಆದ್ರೆ ಬರುತ್ತೆ. ಪೂರ್ತಿ ಬರಂಗಿಲ್ಲ ಅಂತಲ್ಲ, ಅವ್ರು ಹೇಳದಂಗೆ ಏನಪ್ಪ ಅಂದ್ರೆ ಇಳುವರಿ ಅಷ್ಟರ ಮಟ್ಟಿಗೆ ನಮಗೆ ಕೈ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಗೋಧಿ ಕಡ್ಲಿ ಇವು ಮತ್ತೆ ಬಿಳಿಜೋಳ ಏನಿದಾವಲ್ಲ, ಚಳಿ ಎಷ್ಟು ಜಾಸ್ತಿ ಬೀಳುತ್ತದೆ ಅಷ್ಟು ಬೆಳೆ ಚೆನ್ನಾಗಿ ಬರ್ತವೆ. ಸೊ ಈಗ ನಮಗೆ ಚಳಿಗಾಲ ಅರ್ಧ ಮುಗಿಲಿಕ್ಕೆ ಬಂತು. ಈಗ ಅದಕ್ಕೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ನಿಮಗೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬಹುದು. ಬಟ್ ಸರಿಯಾಗಿ ಗೊಬ್ಬರ ನೀವು ನೀರು ಕೊಟ್ರಿ ಮತ್ತೆ ಸ್ವಲ್ಪ ಏನಾದ್ರೂ ಅದ್ರೊಳಗಡೆ ಸುಳಿ ಹುಳ ಬಿದ್ದಿತ್ತು ನೊಣ ಬಿದ್ದಿತ್ತು ಅಂದ್ರೆ ಅದಕ್ಕೊಂದು ಎರಡು ಸರಿ ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಇನ್ನೊಂದಿದೆ. ಗೋಧಿ ಏನಾಗ್ತದೆ ಅಂದ್ರೆ ಮಾರ್ಚ್ ತಿಂಗಳದ ಒಳಗಡೆ ಮುಂದೆ ಹೋಯ್ತು ಅಂದ್ರೆ ಸ್ವಲ್ಪ ಭಂಡಾರ ರೋಗ ಅಥವಾ ತುಕ್ಕು ರೋಗ ಬರುವಂತ ಒಂದು ಚಾನ್ಸ್ ಇರ್ತದೆ. ಅದಕ್ಕೆ ನೀವು ಅವಾಗ ಒಂದ್ಸರಿ ಸ್ಪ್ರೇ ಕೊಡ್ಬೇಕಾಗ್ತದೆ. ಶಿಲೀಂಧ್ರನಾಶಕ ಕೊಟ್ರೆ ಅಂದ್ರೆ ನೀವು ಗೋಧಿ ತೆಗಿಬಹುದು, ಇಲ್ಲಾಂದ್ರೆ ಹೈಬ್ರಿಡ್ ಬಿಳಿಜೋಳ ಮಾಡಿ. ಹೈಬ್ರಿಡ್ ಜೋಳ ಅದನ್ನ ಬಿತ್ತನೆ ಮಾಡಿ, ಅದನ್ನು ಬರ್ತದೆ. ಉತ್ತಮ ಅಂದ್ರೆ ಗೋಧಿ ಅಂದ್ರೆ ನಾರ್ಮಲ್ ಗೋಧಿ. ನಿಮ್ಮ ಮನೆಗೆ ದವಸ ಧಾನ್ಯಗಳು ಬೇಕಾಗಿರುವಂತದ್ದು ಏನಾದ್ರೂ ಅವಶ್ಯಕತೆ ಇದ್ದಂದ್ರೆ ಅದನ್ನ ಬಿತ್ಕೊಳ್ಳಿ, ಬರ್ತದೆ. ಓಕೆ, ಧನ್ಯವಾದ, ಕರೆ ಮಾಡಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದ ಸರ್. ಹಂಗೆ ಬಹಳಷ್ಟು ಕೇಳಿದ್ರು ಕರೆ ಮಾಡ್ತಾ ಇದ್ರಿ, ಅದಕ್ಕೆ ನಮ್ ಚರ್ಚೆ ಮುಂದುವರ್ಸೋಣ ಸರ್. ಈಗ ಸರ್ ಮಾತಾಡೋದ್ ಬೇರೆ ಬೇರೆ ಬೆಳೆಗಳ ಮಾತಾಡಿದ್ರು, ಆಮೇಲೆ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಸರ್ ಮಾತಾಡ್ತಾ ಇದ್ರು. ಅದ್ರೊಳಗೆ ಈಗ ಆಲ್ಮೋಸ್ಟ್ ಆಲ್ ತೊಗರಿ ಒಳಗೆ ಏನಾಗಿದೆ, ಆಲ್ಮೋಸ್ಟ್ ಅಲ್ಲಿ ಹೂ ಆಡು ಹಂತ ಮುಗಿದಿದೆ ಆಲ್ಮೋಸ್ಟ್ ಕಡೆ, ಆಮೇಲೆ ಕಾಯಿ ಕಟ್ಟು ಹಂತ ಸ್ಟಾರ್ಟ್ ಆಗಿದೆ. ಈಗ ಯಾರ್ಯಾರು ರೈತ ಬಂದವ್ರು ಪಲ್ಸ್ ಮ್ಯಾಜಿಕ್ ಹೊಡೆದಾರೆ ಅಂದ್ರೆ ಇನ್ನೊಂದ್ 15-20 ದಿವಸ ಆದ್ಮೇಲೆ ಮತ್ತೆ ಇನ್ನೊಮ್ಮೆ ಪಲ್ಸ್ ಮ್ಯಾಜಿಕ್ ಅವ್ರು ಬಳಕೆ ಮಾಡಿದ್ರೆ ಉತ್ತಮವಾದಂತಹ ಇಳುವರಿ ತೋಗುವಂತ ಚಾನ್ಸಸ್ ಇದೆ. ಪಲ್ಸ್ ಮ್ಯಾಜಿಕ್ ಸಿಗ್ತಾ ಇಲ್ಲ ಅಂದ್ರೆ 19-19 ಅಂತಿರುವಂತ ಒಂದು ನೀರಿನಲ್ಲಿ ಕರಗುವಂತ ಗೊಬ್ಬರ ಜೊತೆ ಒಂದು ಪ್ಲಾನೋ ಫಿಕ್ಸ್ ಇನ್ನೊಂದು ಮಿಕ್ಸ್ ಮಾಡಿ ಹೊಡೆದ್ರೆ ಇದು ಪಲ್ಸ್ ಮ್ಯಾಜಿಕ್ ಆಸ್ ಈಕ್ವಲ್ ಆಸ್ ಆಗುತ್ತೆ. ಅದಕ್ಕೆ ನಾವು ಪೋಷಕಾಂಶಗಳ ನಿರ್ವಹಣೆ ಒಳಗೆ ಅದು ತಾವು ಮಾಡ್ಕೋಬಹುದು. ಆಮೇಲೆ ಆಲ್ಮೋಸ್ಟ್ ಆಲ್ ತೊಗರಿ ಒಳಗೆ ನೀರಾವರಿ ಬಗ್ಗೆ ಬಹಳ ಜನ ಕೇಳ್ತಾ ಇದಾರೆ, ಬಿಡಬೇಕು ಬಿಡಬಾರ್ದು. ಯಾವಾಗಾದ್ರು ಹೂ ಸ್ಟಾರ್ಟ್ ಆಗಿದೆ ಅಲ್ಲಿ, ಈಗ ರೈತ ಬಂದವ್ರಿಗೆ ಅಲ್ಲೆಲ್ಲೆಲ್ಲಿ ಹೂ ಸ್ಟಾರ್ಟ್ ಆಗಿದೆ ಅಥವಾ ಹೂ ಬಿಡ್ತಾ ಇದೆ ಅಂದ್ರೆ ನೀರಾವರಿ ಮಾಡ್ಕೊಡೋದು ತಪ್ಪಾಗುತ್ತೆ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹೇಳ್ರಿ ಸರ್. ಹಾ ನಮಸ್ಕಾರ, ಯಾರು ಸರ್? ನಮಸ್ಕಾರ ಸರ್, ನಾವು ಶಿವಾನಂದ ಪಾಟೀಲ್ ಅಂತೇಳಿ, ಕುಕ್ನೂರ್. ಶಿವಾನಂದ ಪಾಟೀಲ್ ಕುಕ್ನೂರಿಂದ ಪ್ರಶ್ನೆ ಕೇಳಿ ಸರ್. ಏನಿಲ್ಲ, ಗೋಧಿ ಹಾಕಿದೀವಿ ಸರ್, ಅದಕ್ಕೆ ಇದು ಕೆನೆ ಬಿಡ್ತದೇನು, ಮಳೆ ನೀರು ಬಿಡ್ಬೇಕಾಗುತ್ತೆ? ಗೋಧಿ ಹಾಕಿರಿ, ನಿಮ್ ಪ್ರಶ್ನೆ ಕೆನಾಲ್ ನೀರು ಬಿಡ್ಬೇಕು ಅಥವಾ ಬಾವಿ ನೀರು ಬಿಡ್ಬೇಕಾ? ಅಲ್ಲ ಕೆನಾಲ್ ನೀರು ಬಿಡೋದ್ರಿಂದ ಏನ್ ಅಭ್ಯಂತರ ಎಲ್ಲ ಬಿಡಬಹುದು ಏನ್ ತೊಂದ್ರೆ? ಕೆಲವೊಂದು ಕೆನಾಲ್ ನೀರು ಕೆನಾಲ್ ನೀರು ಅಂತಂದ್ರೆ ನೇರವಾಗಿ ಕೆನಾಲ್ ಇಂದ ಬದರ್ತಕ್ಕಂತ ನೀರು ಸಿಗ್ತಿತ್ತಂದ್ರೆ ಬಿಡ್ರಿ. ಇನ್ ಕೆಲವೊಂದ್ ಕಡೆ ಏನಾಗಿರ್ತದೆ, ಆ ಭತ್ತದ ಗದ್ದೆ ಒಳಗಿಂದ ಬಸದ ನೀರು ಹಾಯ್ದು ಹೋಗ್ತಿರ್ತಲ್ಲ ಅದು ಬೇಡ. ಅದ್ರಲ್ಲಿ ಏನಾಗಿರ್ತವೆ, ಎಲ್ಲಾರು ಹೊಲದೊಳಗಿಂದು ಕಳೆನಾಶಕಗಳು ಕೀಟನಾಶಕಗಳು ಎಲ್ಲಾ ಸೇರ್ಕೊಂಡು ಪೂರ್ತಿ ಅದ್ರದ್ದು ನೀರಿನ ಲವಣಾಂಶ ಏನಿದೆ ಅಲ್ಲ 8.99 ತನಕ ದಾಟಿ ಹೋಗಿರ್ತದೆ ಅದು. ಅಲ್ಲ ಸರ್, ಈಗ ಕೆನಲ್ ಕೆನಲ್ ಪೈಪ್ ತಗೊಂಡಿದ್ದಾರೆ ಹಂಗಲ್ಲ. ನಾವ್ ಹೇಳಿರೋದು ಏನಂದ್ರೆ ಕೆನಾಲ್ ಅಂತಂದ್ರೆ ಮೇನ್ ಕೆನಾಲ್ ದಿಂದ ನೀರ್ ಏನ್ ಹರಿದು ಬರ್ತಾ ಇರ್ತೀವಲ್ಲ ಅದು ಗದ್ದೆ ಒಳಗಿಂದ ಹಾಯ್ದು ಬರಬಾರ್ದು ಅಷ್ಟೇ. ಒಬ್ಬರ ಗದ್ದಿಯಿಂದ ಇನ್ನೊಬ್ಬರ ಗದ್ದಿ ಮತ್ತೊಬ್ಬರ ಗದ್ದಿ ಹಿಂಗ್ ನೀರ್ ಹೆಂಗ್ ಹರಿದ ಹರಿದು ಹೋಗ್ತಾ ಇರ್ತೀರಲ್ಲ ಆತರ ಬಂದಿದ್ದಿರಬಾರ್ದು. ನೇರವಾಗಿ ನೇರವಾಗಿ ಕಾಲುವೆ ಮುಖಾಂತರದಿಂದ ಬಂದಿದ್ ನಿಮ್ ಹೊಲಕ್ ಬರ್ಬೇಕು. ಇಲ್ಲಾಂದ್ರೆ ನಿಮ್ ಹತ್ರ ಬಾವಿ ಅಥವಾ ಬೋರ್ ಇದ್ರೆ ಅದರಿಂದ ಬಿಟ್ಟು ಬಿಡ್ರಿ. ಯಾಕೆ ಸೇಫರ್ ಸೈಡ್? ಸೇಫರ್ ಸೈಡ್ ಕುಕ್ನೂರ್ ಅಂದ್ರೆ ಎಲ್ಲಿ? ಕೊಪ್ಪಳ ಜಿಲ್ಲೆನಾ? ನಿಮ್ ಸುತ್ತಮುತ್ತ ಭತ್ತದ ಗೆದ್ದೆ ಇತ್ತ ಸರ್ ಹೇಳೋ ಪ್ರಕಾರ ಅಲ್ಲೆಲ್ಲ ಬಹಳಷ್ಟು ಕೀಟನಾಶಕಗಳು ರಾಸಾಯನಿಕ ಬಳಕೆ ಆಗಿರ್ತವೆ. ಅದ್ರ ನೀರಾದ್ರೆ ಇದ್ರೊಳಗೆ ಏನ ಮಿಕ್ಸ್ ಆಗಿ ನೀವ್ ಏನಾದ್ರು ಹಾಕಿದ್ರೆ ಸ್ವಲ್ಪ ಬೆಳೆಗೆ ಹಾನಿ ಆಗ್ಬಹುದು. ಅದಕ್ಕಿಂತ ನಿಮ್ಮಲ್ಲಿ ಆಲ್ರೆಡಿ ಬಾವಿ ಇದೆ, ಸೊ ಅದೇ ನೀರ್ ಬಿಡಿ ಸರ್. ಅದೇ ನೀರ್ ಬಿಟ್ರೆ ಬಹಳಷ್ಟು ಚೆನ್ನಾಗಿ ಇದು ಆಗುತ್ತೆ, ಏನ್ ಪ್ರಾಬ್ಲಮ್ ಆಗಲ್ಲ. ಒಳ್ಳೇದು. ನಮಸ್ಕಾರ ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ, ಯಾರು ಸರ್? ನಾನು ಸಂಗನಗೌಡ ಅಂತ ಶ್ರೀನಿವಾಸ ಅಡಿಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ? ಶ್ರೀನಿವಾಸ ಸರ್ ಅಡಿಗೆ. ಪ್ರಶ್ನೆ ಹೇಳಿ. ಪ್ರಶ್ನೆ ಕೇಳಿ ಸರ್. ನಮ್ದು 1 ಎಕರೆ ತೊಗರಿ ಇದೆ ಸರ್. ಅದಕ್ಕೆ ನೀರ್ ಹಾಕೊಂಡಿದ್ದೆವು, ಅದಾದ್ಮೇಲೆ ಸ್ವಲ್ಪ ಮಳಿ ಬತ್ರಿ. ಮಳಿ ಬಂದಾಗ ಅವಾಗ ಏನಾದ್ರು ಹೂವಾಡ ಅಂತ ಇತ್ರಿ, ಅದು ಹೂವೆಲ್ಲ ಉದುರಿದ್ರಿ. ಈಗ ಮತ್ತೆ ಏನಾದ್ರು ಕೆಲವೊಂದು 20% ಗಿಡದಾಗ ಅಲ್ಲಿ ಸ್ವಲ್ಪ ಗಾಯ ಅದವ್ರಿ, ಬಾಕಿದ್ದೆಲ್ಲ ಮತ್ತೆ ಮಗ್ಗಿ ಮತ್ತೆ ಕೆಲವೊಂದ್ ಜಾಗದಾಗ ಕೊಟ್ಟದರಿ. ಅಂದ್ರೆ ಮೂರ್ ತರ ಅದರಿ, ಒಂದೇ ಇದ್ದಂತ ಇರೋದಾಗ ಮೂರ್ ತರ ಆಗ್ಯದ್ರಿ ಬೆಳಿ. ಈಗ ಹೇಳಿ. ಏನಂತಂತಂದ್ರೆ ಈಗ ಗೊಡ್ಡು ಬಹಳ ಆಗೈತೆ ಸರ್? ಗೊಡ್ಡು 5% ಅದ ಸರ್, 5-10%. ಅದಕ್ಕೇನಾದ್ರೂ ನೀವು ನಿರ್ವಹಣೆ ಕ್ರಮ ತಗೊಂಡ್ರ? ಅದಕ್ಕೆ ನಾವು 2 ಸರ್ತಿ ಬೇವಿನ ಎಣ್ಣೆ ಮೊದಲು ಬೇವಿನ ಎಣ್ಣೆ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಮತ್ತೆ ತಗೊಂಡಿದ್ದೇವೆ ಸರ್. ಒಂದ್ ಕೆಲಸ ಮಾಡಿ, ಈಗ ಗೊಡ್ಡ ರೋಗ ಮತ್ತೆ ಅದು ಇರೋದೇ 1 ಎಕರೆ ಇದೆ, ಮತ್ತೆ ಹರಡಲಾರ್ದಂಗ ಏನಪ್ಪಾ ಅಂತಂತಂದ್ರೆ ನಿಮಗೆ ಅದು ಈ ಸ್ಪೈರೋಮೋಫಿಸಿನ್ ಅಥವಾ ಅಬಾಮೆಕ್ಟಿನ್ ಅಂತ ಎರಡರಾಗ ಒಂದು ಕೀಟನಾಶಕ ತಗೊಳ್ಳಿ. ಸ್ಪೈರೋಮೋಫಿಸಿನ್ ಅಥವಾ ಅಬಾಮೆಕ್ಟಿನ್ ಅಂತೇಳಿ 1 ಲೀಟರ್ ನೀರಿಗೆ 1 ml. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಾಯಿ ಕೊರಕ ಹುಳ ಏನಾದ್ರೂ ಇದಾವ? ಇಲ್ಲ ಸರ್, ಹುಳಿಂದು ಪ್ರಮಾಣ ಬಹಳ ಕಡಿಮೆ. ಓಕೆ, ಇದು ಅಬಮೆಕ್ಟಿನ್ ಒಂದು ಲೀಟರ್ ನೀರಿಗೆ ಒಂದು ಗ್ರಾಮ್, ಒಂದು ಇದ್ರ ಜೊತೆಗೆ 19 ನೀರ ಕಲಸು ಗೊಬ್ಬರ ಒಂದು 5 ಗ್ರಾಮ್, ಅಬಮೆಕ್ಟಿನ್ ಜೊತೆಗೆ ಜಿಂಕ್ ಇಡಿಟಿ ಒಂದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿದ್ರು ಸಹ ಬಹಳ ಒಳ್ಳೇದಾಗಿ ನಿಮಗೆ ಇಳುವ ಬೆಳೆಯಲ್ಲಿ ಒಂದ್ ಸ್ವಲ್ಪನಾದ್ರೂ ಇಳುವರಿ ಬರಲಿಕ್ಕೆ ಸಹಾಯ ಆಗುತ್ತೆ. ಈಗ ನಿಮ್ ಪ್ರಕಾರ 20% ಕಾಯಿ ಇದೆ? ಹೌದ್ ಸರ್, 20% ಕಾಯಿ ರೀ, ಒಂದು 60% ಮತ್ತ ಅದು ಉದುರಿದಂತ ಮತ್ತೆ ಮಗ್ಗಿ ಬರ್ಲತ್ತವ್ ರೀ. ಓಕೆ, ಅಂದ್ರೆ ಈಗ ನಿಮ್ಗೆ 60% ಇಂಪಾರ್ಟೆಂಟ್ ಸರ್, 20%. ಯಾಕಂದ್ರೆ ಸ್ವಲ್ಪ ಹುಳುಗಳಿಗೆ ನೀವು ಬರ್ಲಾರ್ದಂಗೆ ನೋಡ್ಕೊಂಡು ಇದ್ಕೊಂಡು ಅದನ್ನ ನಿರ್ವಹಣಾ ಕ್ರಮಗಳ ಮಾಡಿದ್ರೆ ನಿಮಗೆ ಇಳುವರಿ ಅಂತ ಬರ್ತದೆ. ಓಕೆ ಸರ್, ಒಳ್ಳೇದು. ಸಂಗನಗೌಡ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ತಾವ್ ತೊಗರಿ ಹೇಳಿದ್ರೆ ಮತ್ತೆ ಈ ಕಡಲೆ ಬೆಳೆಯಲ್ಲಿ ಏನು? ಈಗ ಕಡಲೆ ಬೆಳೆಯಲ್ಲಿ ಸರ್, ಈಗಿನ ಹಂಗಾಮೊಳಗೆ ಅಲ್ಲಲ್ಲಿ ಹೂ ಬಿಡ್ತಾ ಇದೆ, ಹೂ ಬಿಡುವಂತ ಹಂತ ಬರ್ತಾ ಇದೆ. ಸೊ ಹೂ ಬಿಡುವಂತದಲ್ಲಿ ನಮ್ಮ ಪೋಷಕಾಂಶಗಳ ನಿರ್ವಹಣೆಯೊಳಗೆ ನಾವು ಚಿಪ್ಪಿ ಮ್ಯಾಜಿಕ್ ಅಂತ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದೊಳಗೆ ಸಿಗ್ತಾ ಇದೆ. ಸೊ ಅದರ ಬಳಕೆ ಅವ್ರು ಮಾಡಿಕೊಂಡ್ರು ರೈತರು, ಅದ್ರ ಜೊತೆ ಕೀಟನಾಶಕಗಳ ಬಳಕೆ ಇರಬಹುದು ಅಥವಾ ರೋಗನಾಶಕಗಳ ಬಳಕೆನು ಕೂಡಿಸಿಕೊಂಡು ಅವ್ರು ಮಾಡಬಹುದು. ಆಮೇಲೆ ನೀರಾವರಿ ಹೆಂಗ್ ತೊಗರಿಯೊಳಗೆ ಕೇಳ್ದಂಗೆ ಕಡಲೆಯೊಳಗೂ ನೀರಾವರಿ ಮಾಡಬೇಕು ಮಾಡಬಾರ್ದಂತ ಕೆಲವು ಪ್ರಶ್ನೆಗಳು ರೈತರು ಅಲ್ಲಲ್ಲಿ ಅವಾಗವಾಗ ಕೇಳ್ತಾ ಇದ್ದಾರೆ. ಸೊ ಸಂದರ್ಭ ತಕ್ಕಂತೆ ಅಲ್ಲಿ ಹಸಿ ಇಲ್ಲ ಅಂದ್ರೆ ಅಂತ ಸಮಯೊಳಗೆ ತಾವು ನೀರು ಕೊಡೋದು ಬಹಳಷ್ಟು ಉತ್ತಮ, ಇಲ್ಲಾಂದ್ರೆ ನೆಟೆ ಹೋಗುವಂತ ಸಾಧ್ಯತೆ ಬಹಳಷ್ಟು ಇದೆ. ಯಾಕಂದ್ರೆ ಲೆವೆಲ್ ಲ್ಯಾಂಡ್ ಇತ್ತು, ನೀರು ಕರೆಕ್ಟ್ ಹೋಗ್ತಾ ಇದೆ, ಎಲ್ಲಿ ನಿಂದ್ರಂಗಿಲ್ಲ ಅಂತ ಒಂದು ಇದಿತ್ತು ಅಂದ್ರೆ ತಾವು ಅಲ್ಲಿ ಮಾಡಬಹುದು. ಆಮೇಲೆ ಹಸಿ ನೋಡಿಕೊಂಡೇ ಮಾಡಬಹುದು, ಬಹಳಷ್ಟು ಉತ್ತಮ. ಭೂಮಿಯಲ್ಲಿರುವಂತಹ ಹಸಿ ಇದೇನಾ ಇಲ್ಲ, ಸೊ ಅದರ ಪ್ರಕಾರ ತಾವು ನೀರಾವರಿ ಮಾಡಬಹುದು. ಇನ್ನೊಂದು ರೈತರ ಪ್ರಶ್ನೆ ಏನಿರುತ್ತೆ, ಸ್ಪ್ರಿಂಕ್ಲರ್ ಹಾಕಬೇಕಾ ಹರಿ ನೀರಾವರಿ ಬಿಡಬೇಕಂತಿರುತ್ತೆ. ಸ್ವಲ್ಪ ಅದು ನಮ್ಮಲ್ಲಿ ಏನದು ಕಹಿ ಅಥವಾ ಅದು ಬರೋಕ್ಕಿಂತ ಮೊದಲು ತಾವು ನೀರಾವರಿ ಹರಿ ನೀರು ಮಾಡಬಹುದು, ಇಲ್ಲಾಂದ್ರೆ ಸ್ಪ್ರಿಂಕ್ಲರ್ ಮಾಡಬಹುದು. ಯಾವಾಗ ಅದು ಬರುತ್ತೆ ಅವಾಗ ನೀವು ಹರಿ ನೀರಾವರಿ ಕೊಡೋದು ಬೆಸ್ಟ್. ಬಟ್ ಪ್ರಶ್ನೆ ಏನಿರುತ್ತೆ ಅಂದ್ರೆ ಭೂಮಿಯೊಳಗೆ ಹಸಿ ಇಲ್ಲ ಅಂದ್ರೆ ಅಷ್ಟೇ ಯಾವಾಗ ಕೊಡುವಂತ ಇದು ಮಾಡಿ ಪ್ರಯತ್ನ, ಇಲ್ಲಾಂದ್ರೆ ಮಾಡ್ಲಾಕ್ ಹೋಗ್ಬೇಡ್ರಿ. ಇಲ್ಲ ನೆಟೆ ಮತ್ತು ಹೂ ಮತ್ತೆ ಅಲ್ಲಿ ಉದುರುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಈಗ ಎಲ್ಲೇ ರೈತ ಬಂದವರಿಗೆ ಚಿಪ್ಪಿ ಮ್ಯಾಜಿಕ್ ಸಿಗ್ತಾ ಇಲ್ಲ ಅಂದ್ರೆ ಅಂತಲ್ಲಿ ಅವರು ಈ 19-19 ಜೊತೆ ಮತ್ತೆ ಪ್ಲಾನ್ ಫಿಕ್ಸ್ ಮಿಕ್ಸ್ ಮಾಡಿಕೊಂಡು ಅವರು ಒಂದ್ಸ ತಾನು ಸ್ಪ್ರೇ ಮಾಡಿಕೊಂಡ್ರು ಮುಂದಿನ ದಿನಗಳಲ್ಲಿ ಹೂ ಮತ್ತು ಕಾಯಿ ಕಟ್ಟುವಂತ ಸಂದರ್ಭನೂ ಹೆಚ್ಚಾಗುತ್ತೆ. ಅದ್ರ ರೀತಿ ಸರ್ ಬಹಳಷ್ಟು ಬೇರೆ ಬೆಳೆಗಳು ಹೇಳಿದ್ರು. ಇನ್ನೊಂದು ನಾವು ಅದ್ರೊಳಗೆ ಒಂದು ಕಬ್ಬು ಒಂದು ಅಡಿಷನ್ ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ಈಗ ಇಂದಿನ ದಿನಗಳಲ್ಲಿ ರೈತ ಬಂದವರದ್ದು ಕಬ್ಬು ಬಹಳಷ್ಟು ಕಡೆ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದು ಕಬ್ಬಿನ ರೌದಿ ಇರಬಹುದು, ಆ ರೌದಿ ಸುಡ್ಲಾರ್ದಂಗ ಅವ್ರು ತಾವು ಯಾವ್ದಾದ್ರು ಒಂದು ಕ್ರಮ ವಹಿಸಿಕೊಂಡು ಆ ರೌದಿ ಸುಡ್ಲಾರ್ದೆ ಮುಂದಿನ ದಿನಗಳಲ್ಲಿ ಅದರದ್ದು ಉಪಯೋಗ ಮಾಡಿಕೊಳ್ಳುವಂತಹ ಬಹಳಷ್ಟು ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನ ಬಗ್ಗೆ ಮಾಹಿತಿ ಪಡೆದುಕೊಂಡು ಆ ರೌದಿ ಸುಡ್ಲಾರ್ದೇನೆ ಅದನ್ನ ಬಳಕೆ ಮಾಡುವಂತಹದ್ದು ಒಂದು ಕೆಲಸ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈ ಕುಳೆ ಕಬ್ಬಿನ ಬಗ್ಗೆನೂ ರೈತ ಬಾಂಧವರು ಇಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕಾಳಜಿ ವಹಿಸಿಕೊಂಡ್ರೆ ಮುಂದಿನ ಹಂಗಾಮೊಳಗಾದರೂ ಬಹಳಷ್ಟು ಆ ಕಬ್ಬಿನ ಇಳುವರಿ ಬಗ್ಗೆ ಬಹಳಷ್ಟು ಚರ್ಚೆಗಳು ನಮ್ಮ ಎಲ್ಲ ಕಡೆ ನಡೀತಾ ಇದೆ. ಇಳುವರಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಇಳುವರಿ ಆಧಾರದ ಮೇಲೆ ಕಬ್ಬಿನ ದರಗಳು ಈಗ ಫಿಕ್ಸ್ ಮಾಡ್ತಾ ಇದಾರೆ. ಸೊ ಆ ಕಬ್ಬಿನ ರಿಕವರಿ, ಶುಗರ್ ಕೇನ್ ರಿಕವರಿ ಪರ್ಸೆಂಟೇಜ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ. ಆದ್ದರಿಂದ ನಮ್ಮಲ್ಲಿ ರೈತ ಬಾಂಧವರು ಯಾರು ಎಷ್ಟಿದ್ದಾರೆ ಅದಕ್ಕೆ ರಿಕವರಿ ಪರ್ಸೆಂಟೇಜ್ ಯಾವ ರೀತಿಯಾಗಿ ಹೆಚ್ಚು ಮಾಡಬೇಕು, ನಾವು ಟನ್ ಗಟ್ಟಲೆ ಮಾಡೋಕ್ಕಿಂತ ಒಳಗಿರುವಂತಹ ಸಕ್ಕರೆ ಪ್ರಮಾಣ ಬಗ್ಗೆ ಅವ್ರಿಗೆ ಚಿಂತೆ ಇರ್ತಾರೆ. ಮುಂದಿನ ದಿನಗಳಲ್ಲಿ ನಮ್ದು ಒಂದೇ ಅಲ್ಲ, ಇದು ಪೂರ್ತಿ ಕಲಬುರಗಿ ಜಿಲ್ಲೆಯ ರೈತರು ಇದರ ಬಗ್ಗೆ ಗಮನ ಕೊಟ್ರೆ ನಮ್ಗ ಆ ಪರ್ಸೆಂಟೇಜ್ ಆಫ್ ಶುಗರ್ ಕ್ಯಾನ್ ರಿಕವರಿ ಏನಿರುತ್ತಲ್ಲ ಹೆಚ್ಚಾಯ್ತಾರೆ. ಇವರು ಶುಗರ್ ಕ್ಯಾನ್ ಫ್ಯಾಕ್ಟ್ರಿನವರು ಆ ರಿಕವರಿ ಆಧಾರದ ಮೇಲೆ ಬೆಲೆ ಕೊಡುವಂತಹ ಸಾಧ್ಯತೆಗಳು ಇಂದಿನ ದಿನಗಳಲ್ಲಿ ಹೆಚ್ಚಾಗಿದೆ. ಸೊ ಆದ್ದರಿಂದ ರೈತರು ಕಬ್ಬಿನ ಬೆಳೆಯಲ್ಲಿ ಮುಂದಿನ ಸತ ಏನಾದ್ರು ಮಾಡಬೇಕಂದ್ರೆ ಆ ವೇ ಒಳಗೆ ಅವರು ಥಿಂಕ್ ಮಾಡಿಕೊಂಡು ಕಬ್ಬಿನ ಇಳುವರಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಬಹಳಷ್ಟು ಒಂದು ಉತ್ತಮವಾದಂತಹ ಇಳುವರಿ ಕಬ್ಬಿನಲ್ಲಿ ಪಡೆಯಬಹುದು ಅಂತ ಹೇಳ್ಬೋದು ಸರ್. ಈಗ ಅದು ಮುಖ್ಯ ಬೆಳೆ ಅಂದ್ರೆ ನಮ್ದು ತೊಗರಿ ಮತ್ತೆ ಈಗ ಕಡಲೆನೂ ಇದೆ. ಈಗ ಒಂದು ಈಗ ಪ್ರಸ್ತುತ ಏನೋ ಒಂದು ಸಂರಕ್ಷಣಾ ಕ್ರಮಗಳನ್ನ ಬೆಳೆ ನಮಗೆ ಇಳುವರಿ ಚೆನ್ನಾಗಿ ಬರಲಿಕ್ಕೆ ಈಗಿದ್ದಂತ ಬೆಳೆನ ನಾವು ಕರೆಕ್ಟ್ ಆಗಿ ತಗೋಬೇಕಂದ್ರೆ ಏನೆಲ್ಲ ಒಂದು ಸಂರಕ್ಷಣಾ ಕ್ರಮಗಳನ್ನ ನಮ್ಮ ರೈತ ಬಾಂಧವರು ಅನುಸರಿಸಬೇಕಂತ ಹೇಳ್ತೀರಾ? ಸರ್, ಈಗ ತೊಗರಿಯಲ್ಲಿ ಪ್ರಮುಖವಾಗಿ ಈಗಾಗಲೇ ರೈತರಿಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಕಾಳ ಕಟ್ಟುವ ಹಂತದೊಳಗೆ ಅವರಿಗೆ ನೀರು ಕೊಡಬೇಕು ಬೇಡವೋ ಅನ್ನುವಂತ ಒಂದು ವಿಚಾರ ಇರ್ತದೆ. ಈಗಾಗಲೇ ಯೂಸುಫ್ ಅಲಿ ಅವರು ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ನೋಡಿಕೊಂಡು ಏನಪ್ಪಾ ಅಂತಂದ್ರೆ ನೀರು ಕೊಡೋದು ಉತ್ತಮ. ಯಾರಿಗೆ ನೀರಾವರಿ ವ್ಯವಸ್ಥೆ ಇರ್ತದೆ ಅಂತ ರೈತರೇನಪ್ಪಾ ಅಂತಂದ್ರೆ ತೇವಾಂಶ ಕಡಿಮೆ ಆಗಿತ್ತು ಅಂದ್ರೆ ನೀರು ಕುಡಿ. ಎಲ್ಲಿ ಒಣಬೇಸಾಯದ ರೈತರು ಇರ್ತಾರೆ ಅಂತವರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಸಹಾಯ ಮಾಡಿದ್ರೆ ಅದು ಸಹ ಕೂಡ ಒಳ್ಳೆಯದು. ಮುಂದುವರೆದೇನಪ್ಪಾ ಅಂತಂತಂದ್ರೆ ಈ ಗೊಡ್ಡ ರೋಗದ ಬಾಧೆ ಅಂತ ನಾವು ಏನು ಬಹಳ ರೈತರು ಸಹ ಸ್ವಲ್ಪ ಆತಂಕದಲ್ಲಿದ್ದಾರೆ. ರೈತರು ಏನಪ್ಪಾ ಅಂತಂದ್ರೆ ಒಂದು ಗಿಡದಲ್ಲಿ ಕೆಲವೊಂದು ಟೊಂಗೆಗಳಾಗಿರ್ತವೆ, ಕೆಲವೊಂದು ಟೊಂಗೆಗಳಲ್ಲಿ ಹೂ ಇರ್ತದೆ, ಕೆಲವೊಂದು ಟೊಂಗೆಗಳಲ್ಲಿ ಗೊಡ್ಡ ಇರ್ತದೆ. ಅಂತಹ ಬೆಳೆಯನ್ನ ನಾವು ಈಗಲೇ ಅದನ್ನು ಕಿತ್ತುಗೀರಿ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತಂದ್ರೆ ಇರೋ ಬೆಳೆಯಲ್ಲಿ ಇರುವಂತಹ ಸ್ವಲ್ಪನಾದ್ರೂ ಇಳುವರಿ ಬರಲಿ ಅನ್ನುವಂಥ ಆಸೆ ನಮಗೂ ಇದೆ, ರೈತರಲ್ಲೂ ಇರ್ತದೆ. ಅಂತಹ ಬೆಳೆಗಳಿಗೆ ರೈತರು ಏನಪ್ಪಾ ಅಂತಂದ್ರೆ ಈ ಮೈಟ್ ನುಶಿ ನಾಶಕವನ್ನ ಒಂದ್ ಸಾರ್ತಿ ಸಿಂಪಡಣೆ ಮಾಡಿದ್ರೆ ಅಂತಂದ್ರೆ ಅದು ಸ್ವಲ್ಪ ಮತ್ತೆ ಹರಡಲಾರ್ದಂಗೆ ಅದ್ರ ಜೊತೆಗೆ ಒಂದ್ ಗ್ರಾಮ್ ಇಡಿಟಿ, ಜಿಂಕ್ ಇಡಿಟಿ ಅಂತ ನಾವು ಕರಿತೀವಿ, ಅದನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ರೆ ಬಹಳ ಸೂಕ್ತ. ಇನ್ನು ಮುಂದುವರೆದೇನಪ್ಪಾ ಅಂತಂದ್ರೆ ಈಗ ಹೊಸದಾಗಿ ಏನಾದರೂ ಕಾಳು ಕಟ್ತಾ ಇದೆ, 50-50 ರಿಂದ 75% ಈಗ ಬೆಳೆ ಹೂವು ಆಡುವಂತಹ ಹಂತ ಮುಗಿದು ಕಾಳು